ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡು ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 08354297033, ಹೃದಯ ರೋಗ ಆಸ್ಪತ್ರೆ 08354297133. ಮೀರಜಿನ ಸಿದ್ದಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರಿನ ಎಲ್ಲಾ ತರದ ತಪಾಸಣೆ ಹಾಗೂ ಚಿಕಿತ್ಸೆ ಒಂದೇ ಸೂರಿನಡಿಯಲ್ಲಿ ಅತ್ಯಂತ ಯೋಗ್ಯವಾದ ದರದಲ್ಲಿ. ಶೇಕ್ ಚಿಕಿತ್ಸೆಯಲ್ಲಿ ಸರ್ವೋತ್ತಮವಾದ ಲೀನಿಯರ್ ಆಕ್ಸಿಲರೇಟರ್ ರೋಗಿಗಳ ಚಿಕಿತ್ಸೆಗೆ ಉಪಲಬ್ಧವಾಗಿದೆ. ಶ್ರೀ ಸಿದ್ದಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್, ಮಿರಜ್. ಕಾಂಟ್ಯಾಕ್ಟ್ 02232211601 ಆರ್ ಲಾಗ್ ಆನ್ ಟು www.cancermiraj.com. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಸಿರಿಧಾನ್ಯಗಳ ಪೌಷ್ಟಿಕತೆ ಕುರಿತು ಡಾಕ್ಟರ್ ಸರೋಜಿನಿ ಕರಕಣ್ಣವರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ರಾಮೇಶ್ವರ್ ಶಿರ್ವಡಗಿ. ಸಿರಿಧಾನ್ಯಗಳ ಪೌಷ್ಟಿಕತೆ ಹಾಗೂ ಉಪಯೋಗ ಕುರಿತು ತಿಳಿಸಿಕೊಳ್ಳಿಕ್ಕೆ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ಆಹಾರ ವಿಜ್ಞಾನ ಮತ್ತು ಪೋಷಣೆ ವಿಭಾಗದಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಸರೋಜಿನಿ ಕರ್ಕಣ್ಣವರವರು ನಮ್ಮೊಂದಿಗಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವರನ್ನೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಸರೋಜಿನಿ ಕರ್ಕಣ್ಣವರವರೇ. ನಮಸ್ಕಾರ. ಮೊದಲಿಗೆ ಈ ಸಿರಿಧಾನ್ಯಗಳ ಕಿರು ಪರಿಚಯ ಮಾಡಿಕೊಡ್ತೀರಿ? ಕಿರುಧಾನ್ಯ ಎಂದರೆ ಚಿಕ್ಕದಾದ ಧಾನ್ಯ ಎಂದರ್ಥ. ಕಾಳುಗಳ ಗಾತ್ರ ಚಿಕ್ಕದಾಗಿರುವುದರಿಂದ ಇವಕ್ಕೆ ಈ ಹೆಸರು ಬಂದಿದೆ. ಆಕಾರದಲ್ಲಿ ಕಿರಿದಾದರೂ ಪೌಷ್ಟಿಕತೆ ಹಾಗೂ ರೋಗ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರ ವಹಿಸುವ ಕಿರಿಧಾನ್ಯ ನಿಜವಾಗಿಯೂ ಸಿರಿಧಾನ್ಯ. ಹಾಗಾಗಿ ಇತ್ತಿತ್ತಲಾಗಿ ಸಿರಿಧಾನ್ಯ ಎಂದೇ ಪ್ರಖ್ಯಾತವಾಗಿವೆ. ಸಿರಿಧಾನ್ಯಗಳನ್ನು ಆಂಗ್ಲ ಭಾಷೆಯಲ್ಲಿ ಮಿಲೆಟ್ ಎಂದು ಕರೆಯುತ್ತಾರೆ. ಸಿರಿಧಾನ್ಯಕ್ಕೆ ಬಹಳ ಹಿಂದಿನ ಇತಿಹಾಸವಿದೆ. ಕಳೆದ 10,000 ವರ್ಷಗಳಿಂದ ಪೂರ್ವ ಏಷ್ಯಾದಲ್ಲಿ ಇವುಗಳ ಸಾಗುವಳಿ ಮಾಡಲಾಗುತ್ತಿತ್ತು. ನಮ್ಮ ಬದಲಾದ ಜೀವನ ಶೈಲಿ, ಒತ್ತಡ ಮತ್ತು ವೇಗದ ಬದುಕು, ಹೆಚ್ಚುತ್ತಿರುವ ಕಾಯಿಲೆಗಳಿಂದಾಗಿ ಜನರಿಗೆ ಈಗ ಸಿರಿಧಾನ್ಯಗಳ ಆಹಾರ ಪದಾರ್ಥಗಳ ಬಗ್ಗೆ ಹೆಚ್ಚಿನ ಒಲವು ಮೂಡುತ್ತಿರುವುದು ಒಂದು ಆರೋಗ್ಯಕರ ಬೆಳವಣಿಗೆ ಎಂದು ಹೇಳಬಹುದು. ಏಕದಳ ಧಾನ್ಯಗಳಲ್ಲಿ ಸಿರಿಧಾನ್ಯಗಳು ಅನೇಕ ಪೌಷ್ಟಿಕಾಂಶಗಳನ್ನು ಒಳಗೊಂಡಿರುವುದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತವೆ. ಈ ಬೆಳೆಗಳನ್ನ ನಿರುಪಯುಕ್ತವೆನಿಸಿದ ಕೆಂಪು ಗರುಸು ಭೂಮಿಯಲ್ಲಿ ಬೆಳೆಯಬಹುದಾಗಿದೆ. ತೀರಾ ಕಡಿಮೆ ಮಳೆಯಾಗುವ ಪ್ರದೇಶದಲ್ಲಿ ಕೂಡ ಈ ಸಿರಿಧಾನ್ಯಗಳನ್ನು ಬೆಳೆಯಬಹುದಾಗಿದೆ. ಈ ಎಲ್ಲ ಕಾರಣಗಳಿಂದ ಸಿರಿಧಾನ್ಯಗಳು ಇಂದು ರೈತನಿಗೆ ವರವಾಗಿ ಪರಿಣಮಿಸಿವೆ. ಸಿರಿಧಾನ್ಯಗಳು ಹುಲ್ಲು ಜಾತಿಗೆ ಸೇರಿದ ಪೊಯೇಸಿ ಕುಟುಂಬಕ್ಕೆ ಸೇರಿವೆ. ಸಾಮಾನ್ಯವಾಗಿ ದುಂಡನೆಯ ಆಕಾರವನ್ನು ಹೊಂದಿರುತ್ತವೆ ಮತ್ತು ಕಾಳುಗಳು ಗಾತ್ರದ ಮೇಲೆ ಜೋಳ ಮತ್ತು ಸಜ್ಜೆಯನ್ನು ಪ್ರಮುಖ ಸಿರಿಧಾನ್ಯಗಳೆಂದು ಹಾಗೂ ರಾಗಿ, ನವಣೆ, ಸಾಮೆ, ಹಾರಕ, ಬರಗು, ಕೊರ್ಲೆ ಮತ್ತು ಊದಲುಗಳನ್ನು ಸಣ್ಣ ಸಿರಿಧಾನ್ಯಗಳನ್ನು ವಿಂಗಡಿಸಲಾಗಿದೆ. ಸಿರಿಧಾನ್ಯವನ್ನು ಕಡಿಮೆ ಮಳೆ ಬೀಳುವ ಪ್ರದೇಶ ಸುಮಾರು 20 ಸೆಂಟಿಮೀಟರ್ದಲ್ಲಿ ರಾಸಾಯನಿಕ ಗೊಬ್ಬರವಿಲ್ಲದೆ ಬರಡು ಭೂಮಿಯಲ್ಲೂ ಸಹಜವಾಗಿ ಬೆಳೆಯಬಹುದಾಗಿದೆ. ಸಿರಿಧಾನ್ಯವು ಬೇಗ ಕಟಾವಿಗೆ ಬರುವ ಬೆಳೆಯಾಗಿದೆ. ಇವು ಬಿತ್ತಿದ 60-90 ದಿವಸಗಳಲ್ಲಿ ಕಟಾವಿಗೆ ಬರುತ್ತವೆ. ಆದ್ದರಿಂದ ಇವುಗಳನ್ನು ಬರಗಾಲದ ಮಿತ್ರ ಎಂದು ಕರೆಯುವರು. ಇನ್ನು ಈ ಸಿರಿಧಾನ್ಯಗಳು ಹೊಂದಿರುವ ಪೋಷಕಾಂಶಗಳ ವಿವರ ತಿಳಿಸ್ತೀರಿ? ಸಿರಿಧಾನ್ಯಗಳು ಮುಖ್ಯವಾಗಿ ನಾರಿನ ಅಂಶ ಹಾಗೂ ಖನಿಜ ಲವಣಗಳಿಗಾಗಿ ಪ್ರಾಮುಖ್ಯತೆ ಹೊಂದಿವೆ. ಸಿರಿಧಾನ್ಯಗಳಲ್ಲಿ ಅಂದ್ರೆ ನಾವು ಹೇಳ್ತೀವಿ ರಾಗಿ, ಸಾಮಿ, ನವಣಿ, ಸಜ್ಜಿ ಇವೆಲ್ಲ ಇನ್ಕ್ಲೂಡ್ ಆಗಿರ್ತದೆ. ಸಿರಿಧಾನ್ಯಗಳು ಸುಮಾರು ಪ್ರೋಟೀನ್ನಲ್ಲಿ 6-12% ಪ್ರೋಟೀನ್ ಹೊಂದಿರ್ತವೆ. ಕೊಬ್ಬು ಬಹಳ ಕಡಿಮೆ, ಸುಮಾರು 2-5%. ಅಂದ್ರೆ ಈ ಕೊಬ್ಬು ಕಡಿಮೆ ಇರೋದ್ರಿಂದನೇ ಇವು ಪೌಷ್ಟಿಕ ಔಷಧ ಆಗ್ರಹ. ಯಾಕಂತಂದ್ರೆ ಈಗ ಇತ್ತಿತ್ತಲಾಗಿ ನಾವು ನೋಡ್ತಾ ಇದೀವಿ ಹೆಚ್ಚಾಗಿ ಜನರಲ್ಲಿ ಬೊಜ್ಜು ಇಲ್ಲ ಹೃದಯ ರೋಗಗಳ ಸಮಸ್ಯೆ ಕಂಡು ಬರ್ತಾ ಇದೆ. ಇದರಿಂದಾಗಿ ಕಡಿಮೆ ಕೊಬ್ಬು ಹೊಂದಿದಂತಹ ಆಹಾರ ಬೇಕಾಗಿದೆ ಇತ್ತಿತ್ತಲಾಗಿ. ಹಾಗಾಗಿ ಕಡಿಮೆ ಕೊಬ್ಬು ಹೊಂದಿದಂತಹ ಈ ಸಿರಿಧಾನ್ಯಗಳನ್ನ ನಾವು ಉಪಯೋಗಿಸಬಹುದು. ಆಮೇಲೆ ಇವುಗಳ ಮುಖ್ಯವಾದ ಪ್ರಾಮುಖ್ಯತೆ ಅಂತಂದ್ರೆ ನಾರಿನ ಅಂಶ. ಇವುಗಳಲ್ಲಿ ಡಯಟ್ರಿ ಫೈಬರ್ ಅಂತ ಹೇಳ್ತೀವಿ. ಡಯಟ್ರಿ ಫೈಬರ್ 15-20% ಇರ್ತದೆ. ಇದು ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಇದು ನಿಧಾನವಾಗಿ ಪಚನವಾಗಿ ಕೊನೆಗೆ ಶರ್ಕರ ಪಿಷ್ಟಗಳು ನಿಧಾನವಾಗಿ ಪಚನವಾಗುವ ರೂಪದಲ್ಲಿ ಇರುವುದರಿಂದ ಇವು ಹೆಚ್ಚಾಗಿ ನಮಗೆ ಹೃದಯ ರೋಗ ಹೊಂದಿದಂಥವರಿಗೆ, ಸಕ್ಕರೆ ರೋಗ ಇದ್ದಂಥವರಿಗೆ ಹಾಗೂ ಒಬೇಸಿಟಿ ಅಂತ ಹೇಳ್ತೀವಿ ಅಥವಾ ಬೊಜ್ಜು ಹೆಚ್ಚಿನ ತೂಕ ನಮ್ಮ ಹೈಟ್ಗೆ ತಕ್ಕಂತೆ ತೂಕ ಇರಬೇಕಂತ ನಾವು ಹೇಳ್ತೀವಿ. ಹಾಗಾಗಿ ನಮ್ಮ ಹೈಟ್ಗೆ ಹೆಚ್ಚಿನ ತೂಕ ಹೊಂದಿದ್ವು ಅಂತಂದ್ರೆ ನಾವು ಅವ್ರನ್ನ ಒಬೆಸಿಟಿ ಓವರ್ ವೇಟ್ ಅಂತ ಹೇಳ್ತೀವಿ. ಅಂತವರಿಗೂ ಕೂಡ ಈ ಆಹಾರ ಬಹಳ ಮುಖ್ಯ. ಸಿರಿಧಾನ್ಯಗಳಿಂದ ತಯಾರ ಆದಂತಹ ಆಹಾರ ನಾರಿನ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಬಹಳ ಉಪಯುಕ್ತವಾಗಿ ಪರಿಣಮಿಸ್ತದೆ. ಮುಖ್ಯವಾದ ಅಂಶ ಅಂತಂದ್ರೆ ಸಿರಿಧಾನ್ಯಗಳಲ್ಲಿ ಗ್ಲೂಟನ್ ಇರುವುದಿಲ್ಲ. ಈಗ ನಾವು ನೋಡ್ತಾ ಇದ್ದೀವಿ ಇತ್ತಿತ್ತಲಾಗಿ ಕೆಲವರಿಗೆ ಗ್ಲೂಟನ್ ಅಲರ್ಜಿಯಿಂದ ಬಳಲ್ತಾ ಇದ್ದಾರೆ. ಅಂದ್ರೆ ಇದು ಗ್ಲೂಟನ್ ಇರುವುದು ಮುಖ್ಯವಾಗಿ ಚಪಾತಿಯಲ್ಲಿ, ಆಮೇಲೆ ಬೇಕರಿ ಪದಾರ್ಥಗಳಲ್ಲಿ. ಕೆಲವರಿಗೆ ಏನಾಗ್ತಾ ಇದೆ, ಇದು ಗ್ಲೂಟನ್ ಅಲರ್ಜಿ ಇರೋದ್ರಿಂದ ಅಂಥವರಿಗೂ ಕೂಡ ನಾವು ಸಿರಿಧಾನ್ಯ ಆಧಾರಿತ ಆಹಾರವನ್ನ ಹೇಳಬಹುದು. ವಿಷ ವಸ್ತುಗಳನ್ನ ಹೊರಸೂಸುವ, ಆಮೇಲೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹಾಗೂ ಕೊಬ್ಬಿನ ಅಂಶಗಳನ್ನ ಕಡಿತಗೊಳಿಸುವ ಕಾರ್ಯವನ್ನು ಕೂಡ ಇವು ಮಾಡ್ತವೆ. ಇನ್ನು ಈ ಸಿರಿಧಾನ್ಯಗಳನ್ನ ಯಾವ ರೀತಿಯಲ್ಲಿ ಸಂಸ್ಕರಿಸಿ ಉಪಯೋಗಿಸಬಹುದಂತೀರಿ? ಸಿರಿಧಾನ್ಯಗಳನ್ನು ಮುಖ್ಯವಾಗಿ ಸಂಸ್ಕರಣಾ ಘಟಕಗಳಲ್ಲಿ ಸ್ವಚ್ಛಗೊಳಿಸ್ತಾರೆ. ಅಂದ್ರೆ ಅದರಲ್ಲಿರುವಂತಹ ಕಡ್ಡಿ ಕಸರು ಇದನ್ನ ವಿನೋಯಿಂಗ್ ಮೂಲಕ ಸಪರೇಟ್ ಮಾಡಬೇಕಾಗ್ತದೆ. ನಂತರ ಕಲ್ಲುಗಳನ್ನ ಡಿಸ್ಟೋನರ್ ಮೂಲಕ ಹಾಯಿಸಿದ ಮೇಲೆ ಕಲ್ಲುಗಳು ಸಪರೇಟ್ ಆಗ್ತಾವೆ. ನಂತರ ಇದನ್ನ ಅಕ್ಕಿ ರೂಪದಲ್ಲಿ ಉಪಯೋಗಿಸಬಹುದು. ಇತ್ತಿತ್ತಲಾಗಿ ಹೆಚ್ಚಾಗಿ ಪಾಲಿಶ್ ಮಾಡ್ತಾ ಇಲ್ಲ, ಯಾಕಂತಂದ್ರೆ ಜನರು ಕಡಿಮೆ ಪಾಲಿಶ್ ಇರುವಂತಹ ಅಕ್ಕಿಯನ್ನ ಕೇಳೋದ್ರಿಂದ ಇವಕ್ಕೆ ನಾವೇನ್ ಹೇಳ್ತೀವಿ, ಜೀರೋ ಪಾಲಿಶ್ ಅಂತ ಮಾರ್ಕೆಟ್ ಅಲ್ಲಿ ಲಭ್ಯ ಇರ್ತದ. ಅಂದ್ರೆ ಇದರ ಹೊರಗಿನ ಕವಚಗವನ್ನ ಹೆಚ್ಚಾಗಿ ಪಾಲಿಶ್ ಮಾಡಿರೋದಿಲ್ಲ, ಆದ್ರೆ ಹೊರಗಿನ ಸಿಪ್ಪೆಯನ್ನ ತೆಗೆದಿರ್ತಾರೆ. ಸಿಪ್ಪೆಯನ್ನ ತೆಗೆದು ಪಾಲಿಶ್ ಕಡಿಮೆ ಮಾಡಿದಂತಹ ಅಕ್ಕಿ ನಮಗೆ ಈಗ ಮಾರ್ಕೆಟ್ ಅಲ್ಲಿ ಲಭ್ಯ ಆಗ್ತಾ ಇದ್ದಾವೆ. ಕೆಲವೊಂದು ಶಾಪ್ಗಳಲ್ಲಿ ಪಾಲಿಶ್ ಮಾಡಿದಂತಹ ಅಕ್ಕಿಯೂ ಕೂಡ ಸಿಗ್ತಾ ಇದೆ. ಪಾಲಿಶ್ ಮಾಡಿದ ಅಕ್ಕಿ ಹಾಗೂ ಪಾಲಿಶ್ ಮಾಡಲಾರದ ಅಕ್ಕಿಗೆ ಕೆಲವೊಂದು ಫರಕಿದೆ. ಏನಂತಂದ್ರೆ ಪಾಲಿಶ್ ಮಾಡಲಾರದ ಅಕ್ಕಿಯಲ್ಲಿ ಹೆಚ್ಚಿನ ನಾರಿನ ಅಂಶ ಇರ್ತದೆ. ಅದೇ ತರನಾಗಿ ಖನಿಜ ಲವಣಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಪಾಲಿಶ್ ಮಾಡಲಾರದ ಅಕ್ಕಿಯಲ್ಲಿ ಇರ್ತದೆ. ಆಮೇಲೆ ಇಂದಿನ ಬೇಡಿಕೆ ಕೂಡ ಏನಿದೆ, ಪಾಲಿಶ್ ಮಾಡಲಾರದ್ದೇ ಇದೆ. ಯಾಕಂತಂದ್ರೆ ಹೆಚ್ಚಾಗಿ ಇದನ್ನ ಹೆಚ್ಚಿನ ತೂಕ ಇದ್ದವರು, ಆಮೇಲೆ ಹೃದಯ ರೋಗದಿಂದ ಬಳಲ್ತಾ ಇದ್ದವರು ಕೂಡ ಉಪಯೋಗಿಸ್ತಾ ಇರೋದ್ರಿಂದ ಈಗ ಹೆಚ್ಚಿನ ನಾರಿನ ಅಂಶ ಇರುವಂತಹ ಅಕ್ಕಿಯ ಬೇಡಿಕೆ ಇದೆ. ಅವೇ ನಮಗೆ ಮಾರ್ಕೆಟ್ ಅಲ್ಲೂ ಕೂಡ ಸಿಗ್ತಾ ಇದೆ. ಕೆಲವೊಂದು ಅಂಗಡಿಯಲ್ಲಿ ನಾವು ನೋಡಿದೀವಿ ಪಾಲಿಶ್ ಮಾಡಿದ ಅಕ್ಕಿಯೂ ಸಿಗ್ತಾ ಇದೆ. ಹಾಗಾಗಿ ಈಗ ನಾವು ಮಕ್ಕಳಿಗೂ ಕೂಡ ಇದನ್ನ ನಾವು ಕೊಡಬಹುದು. ಆದ್ರೆ ಒಂದರಿಂದ ಎರಡು ವರ್ಷದವರೆಗೆ ಮಕ್ಕಳಿಗೆ ನಾವು ಕೊಡುವುದು ಬೇಡ. ನಂತರ ಮಕ್ಕಳಿಗೆ ನಾವು ಸಿರಿಧಾನ್ಯಗಳನ್ನು ಕೊಡಬಹುದು. ಅಂತವರಿಗೆ ನೀವು ಪಾಲಿಶ್ ಮಾಡಿದಂತಹ ಸಿರಿಧಾನ್ಯಗಳನ್ನ ನಾವು ಅವರಿಗೆ ಆಹಾರ ಮೂಲಕ ನಾವು ಕೊಡಬಹುದು. ಇನ್ನು ಸಂಸ್ಕರಣೆ ಅಂತಂದ್ರೆ ಒಂದು ಅಕ್ಕಿ ರೂಪದಲ್ಲಿ ನಮಗೆ ಸಿಗ್ತಾ ಇದೆ ಸಿರಿಧಾನ್ಯಗಳು. ಇನ್ನೊಂದು ನುಚ್ಚನ್ನ ತಯಾರು ಮಾಡಿ ಕೂಡ ನಮಗೆ ಲಭ್ಯ ಆಗ್ತಾ ಇದೆ. ಸಂಸ್ಕರಣಾ ಘಟಕಗಳಲ್ಲಿ ಅಕ್ಕಿಯ ರೂಪದಲ್ಲಿ, ನುಚ್ಚಿನ ರೂಪದಲ್ಲಿ, ಹಿಟ್ಟಿನ ರೂಪದಲ್ಲೂ ಕೂಡ ಅವನ್ನ ಸಂಸ್ಕರಣೆ ಮಾಡಿ ಸಿರಿಧಾನ್ಯಗಳನ್ನ ಲಭ್ಯ ಮಾಡ್ತಾ ಇದ್ದಾರೆ. ಈಗ ಹಿಟ್ಟಿನ ರೂಪದಲ್ಲಿ ಮಾಡಿದಾಗ ಅವನ್ನ ನಾವು ದಿಢೀರಾಗಿ ಉಪಯೋಗಿಸಬಹುದು. ಹಾಗಾಗಿ ಅದರದ್ದು ಬೇಡಿಕೆ ಇತ್ತಿತ್ತಲಾಗಿ ಹೆಚ್ಚಾಗಿ ಅವು ಕೂಡ ನಮಗೆ ಲಭ್ಯ ಆಗ್ತಾ ಇದ್ದಾವೆ. ಆಮೇಲೆ ಕೆಲವೊಂದ್ಸಾರಿ ಹುರಿಯೋದು, ಅದನ್ನ ನಾವು ಉಪಯೋಗಿಸಬಹುದು. ಆದರೆ ಸಿರಿಧಾನ್ಯಗಳಿಂದ ತಯಾರು ಮಾಡಿದಂತಹ ಅವಲಕ್ಕಿ ಚೆನ್ನಾಗಿರ್ತದ ಅಂತಂದ್ರೆ ಅದನ್ನ ನಾವು ಇಮಿಡಿಯೇಟ್ ಆಗಿ ಉಪಯೋಗಿಸಬಹುದು. ರೆಡಿ ಟು ಕುಕ್ ಅಂತ ಹೇಳ್ತೀವಿ, ಈಗ ಹೆಂಗ್ ನಮ್ಗೆ ಭತ್ತದ ಅವಲಕ್ಕಿ ಸಿಗ್ತಾ ಇದೆ ಅದೇ ತರನಾಗಿ ನಮ್ಗೆ ಸಿರಿಧಾನ್ಯದ ಅವಲಕ್ಕಿ ಸಿಕ್ಕರೆ ಒಳ್ಳೇದಲ್ವಾ? ಬೇಗನೆ ನಾವು ಒಗ್ಗರಣೆ ಹಾಕೊಂಡು ಉಪಯೋಗಿಸಬಹುದು, ಇಲ್ಲ ಹಾಲ್ನಲ್ಲಿ ಮಿಕ್ಸ್ ಮಾಡ್ಕೊಂಡು ಉಪಯೋಗಿಸಬಹುದು, ಇಲ್ಲ ಮೊಸರಿನಲ್ಲಿ ಮಜ್ಜಿಗೆಯಲ್ಲಿ ಕಲ್ಸ್ಕೊಂಡು ಉಪಯೋಗಿಸಬಹುದು, ಅದರಲ್ಲಿ ಕೊಬ್ಬು ಇರೋದಿಲ್ಲ. ಇನ್ನು ಅನೇಕ ಮೌಲ್ಯವರ್ಧಿತ ಪದಾರ್ಥಗಳನ್ನ ತಯಾರು ಮಾಡೋದು, ಶಾವ್ಗೆ, ಪಾಸ್ತಾ, ಬಿಸ್ಕೆಟ್, ಆಮೇಲೆ ಮಲ್ಟಿಗ್ರೇನ್ ಹಿಟ್ಟು, ಹೀಗೆ ಅನೇಕ ತರಹದ ಪದಾರ್ಥಗಳನ್ನು ನಾವು ಸಿರಿಧಾನ್ಯಗಳಿಂದ ಮಾಡಬಹುದು. ಇನ್ನು ಉತ್ಪನ್ನ ಹಾಗೂ ಸಿರಿಧಾನ್ಯಗಳ ಸಂಸ್ಕರಣೆ ಬಗ್ಗೆ ತಿಳಿಸ್ಕೊಡ್ತೀರಿ? ಪಗಾಡೆಯವರು ಪ್ರತಿನಿತ್ಯ 20-25 ಕ್ವಿಂಟಲ್ಗಳಷ್ಟು ಸಾಮೆ, ನವಣೆ, ಬರಗು, ಕೊರ್ಲೆ, ಊದಲು ಇವುಗಳನ್ನ ಸಂಸ್ಕರಣೆ ಮಾಡ್ತಾರೆ. ಒಟ್ಟಾರೆ ಎಲ್ಲಾ ಧಾನ್ಯಗಳು ಸೇರಿ ಒಂದು ತಿಂಗಳಿಗೆ 30 ಟನ್ಗಳಷ್ಟು ಸಿರಿಧಾನ್ಯಗಳನ್ನ ಸಂಸ್ಕರಣೆ ಮಾಡಲಾಗ್ತದೆ. ಇಲ್ಲಿ ಸಂಸ್ಕರಣೆ ಮಾಡಿ ಉಳಿದ ತ್ಯಾಜ್ಯವನ್ನು ಕೂಡ ದನಗಳಿಗೆ, ಕೋಳಿಗಳಿಗೆ, ಹಕ್ಕಿಗಳಿಗೆ, ಮೊಲಗಳಿಗೆ ಆಹಾರವಾಗಿ ಮಾರಾಟ ಮಾಡಲಾಗ್ತದೆ. ಸಾಮೆ, ನವಣೆ, ರಾಗಿ ತೌಡು ತೆಗೆದಾಗ 65-75 ಕೆಜಿ ಇಳುವರಿ ಬರ್ತದೆ. ಈಗ ನಾವು ಅನ್ಕೊಳ್ತೀವಿ ಇಡೀ ಧಾನ್ಯವನ್ನ ಮಾರಾಟ ಮಾಡಿದಾಗ ಸುಮಾರು 3,000-4,000 ಬೇರೆ ಬೇರೆ ಧಾನ್ಯಗಳು ಮಾರಾಟ ಆಗ್ತಾವ. ಆದ್ರೆ ಸಂಸ್ಕರಣೆ ಸಮಯದಲ್ಲಿ ಅದರಲ್ಲಿ ಧಾನ್ಯಗಳಿಗೆ ಅನುಗುಣವಾಗಿ ಬಹಳಷ್ಟು ವೇಸ್ಟೇಜ್ ಆಗ್ತದೆ. ಅದನ್ನೇ ನಾವೀಗ ಹೇಳ್ತಾ ಇರೋದು. ಅಂದ್ರೆ ಸಾವೆ ನವಣೆಯಿಂದ 1 ಕ್ವಿಂಟಲ್ ಧಾನ್ಯವನ್ನ ನಾವು ಸಂಸ್ಕರಣೆ ಮಾಡಿದ್ರೆ 65-75 ಕೆಜಿ ಬರ್ತದೆ. ಅದೇ ತರನಾಗಿ ಊದಲು ಮತ್ತು ಬರಗಿನಲ್ಲಿ ಬಹಳ ಕಡಿಮೆ ಬರ್ತದೆ. ಊದಲಿನಲ್ಲಿ 50-55 ಕೆಜಿ ಅಷ್ಟೇ ನಮಗೆ ಉತ್ತಮ ಗುಣಮಟ್ಟದ ಅಕ್ಕಿ ಬರ್ತದೆ. ಬರಗಿನಲ್ಲಿ 60-65 ಕೆಜಿಯಷ್ಟು ಬರ್ತದೆ. ಕೊರ್ಲೆಯಲ್ಲಂತೂ ಬಹಳ ಕಡಿಮೆ, ಅದರಲ್ಲಿ 45-55 ಕೆಜಿ ಪ್ರತಿ ಕ್ವಿಂಟಲ್ಗೆ ಇಳುವರಿ ಬರ್ತದೆ. ಹೀಗಾಗಿ ಎಲ್ಲ ಒಂದು ಸಂಸ್ಕರಣೆ ಮಾಡಿದ ನಂತರ ಇವುಗಳ ದರ ಹೆಚ್ಚಾಗುವುದು ಸಂಭವನೀಯ. ಸಿರಿಧಾನ್ಯಗಳನ್ನ ಸಂಸ್ಕರಣೆ ಮಾಡ್ತಾರ ಅಂದ್ರಲ್ರಿ, ಮತ್ತ ಇದನ್ನ ಮಾಡ್ಬೇಕಾದ್ರೆ ಅವರಿಗೆ ಎಲ್ಲ ತರಬೇತಿ ತೊಂದಿರ್ತಾರ ಅಂತೀರಿ? ತಮ್ಮ ಒಂದು ಸಂಸ್ಕರಣಾ ಯಂತ್ರಗಳ ತರಬೇತಿಯನ್ನು ತೆಗೆದುಕೊಂಡಿದ್ದಾರೆ, ಹಾಗೂ ಉತ್ತಮ ಗುಣಮಟ್ಟದ ಪದಾರ್ಥಗಳನ್ನು ಹೆಂಗ್ ತಯಾರು ಮಾಡಬೇಕು ಅನ್ನೋದು ಕೂಡ ಅವರು ನಮ್ಮ ವಿಶ್ವವಿದ್ಯಾಲಯದಿಂದ ತರಬೇತಿ ತಗೊಂಡ್ಕೊಂಡಿದ್ದಾರೆ. ನಾವು ಹೆಚ್ಚಾಗಿ ಬಳಸತಕ್ಕಂತ ಸಿರಿಧಾನ್ಯಗಳು ಯಾವಾದವು ಮತ್ತು ಅವುಗಳ ಆರೋಗ್ಯ ಪ್ರಯೋಜನಗಳು ಏನೇನದಾವ ಅಂತೀರಿ? ಈಗ ತಮಗೆಲ್ಲ ಗೊತ್ತಿದ್ದಂತೆ ಸುಮಾರು 15-20 ವರ್ಷಗಳವರೆಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಸಿರಿಧಾನ್ಯಗಳ ಬಗ್ಗೆ ಹೆಚ್ಚಿನ ಕೆಲಸ ಆಗಿದೆ. ಸಾವೆ, ನವಣೆ, ರಾಗಿ, ಸಜ್ಜಿ ಇವುಗಳ ಬಗ್ಗೆ ನಾವು ಹೆಚ್ಚಿನ ಮೌಲ್ಯವರ್ಧನೆಯನ್ನು ತೆಗೆದುಕೊಂಡು ಅಲ್ಲಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ಕೂಡ ತರಬೇತಿಗಳನ್ನು ಕೊಟ್ಟಿದ್ದೀವಿ. ತಮಗೆಲ್ಲ ಗೊತ್ತಿದ್ದಂತೆ ಸಾಮೆ ಇದನ್ನ ವರದಕ್ಕಿ ಅಂತಾನೂ ಕರೀತಾರೆ, ಹಾಗೂ ಆಂಗ್ಲ ಭಾಷೆಯಲ್ಲಿ ಇದಕ್ಕೆ ಲಿಟಲ್ ಮಿಲ್ಲೆಟ್ ಅಂತ ನಾವು ಕರಿತೀವಿ. ಇದು ಸಾಮೆಯಲ್ಲಿ ಕೂಡ ನಾನು ಈಗಾಗಲೇ ಹೇಳಿದಂಗೆ ನಾರಿನ ಅಂಶ ಹೆಚ್ಚಾಗಿರ್ತದ. ಆಮೇಲೆ ಇದರ ನಾರಿನ ಅಂಶ ಹೆಚ್ಚಾಗಿ ಇರೋದ್ರಿಂದ ಸಣ್ಣ ಕರುಳಿನ ಚಲನೆಯಲ್ಲಿ ಸಹಕರಿಸುವುದರ ಮೂಲಕ ಜೀರ್ಣವಾದ ಆಹಾರವನ್ನು ಹೀರಲು ಸಹಾಯ ಮಾಡ್ತದೆ. ನಾರಿನ ಅಂಶವು ನೀರನ್ನು ಹೀರಿಕೊಳ್ಳುವ ಸಾಮರ್ಥ್ಯದ ಮೂಲಕ ಮಲವಿಸರ್ಜನೆಯಲ್ಲಿ ಸಹಕರಿಸುವುದರಿಂದ ಮಲಬದ್ಧತೆ, ಮೂಲವ್ಯಾಧಿ ಕಾಯಿಲೆಗಳು ಬರದಂತೆ ತಡೆಯುತ್ತದೆ. ಉಪಯುಕ್ತ ನಾರಿನ ಅಂಶ ಅಂದ್ರೆ ಡಯಟ್ರಿ ಫೈಬರ್ ಕೂಡ ರಕ್ತದಲ್ಲಿನ ಕೊಲೆಸ್ಟ್ರಾಲ್, ಸಕ್ಕರೆ ಮುಂತಾದ ಅಂಶಗಳನ್ನು ಕಡಿಮೆ ಮಾಡಿ ಮಧುಮೇಹ, ಹೃದಯ ರೋಗಗಳ ನಿಯಂತ್ರಣಕ್ಕೆ ಅನುಕೂಲವಾಗ್ತದೆ. ತಮಗೆಲ್ಲ ಗೊತ್ತಿದ್ದಂತೆ ಸಾಮೆಯನ್ನ ಅಕ್ಕಿ ರೂಪದಲ್ಲಿಯೇ ನಾವು ಬಳಸಬಹುದು. ಅನ್ನ, ಪಲಾವು, ಮಸಾಲೆಯನ್ನ, ಇಡ್ಲಿ, ದೋಸೆ ಎಲ್ಲವನ್ನು ನಾವು ಈ ಸಾಮೆ ಅಕ್ಕಿಯಿಂದ ತಯಾರು ಮಾಡಬಹುದು. ಅದೇ ತೆರನಾಗಿ ನವಣೆ ತಿಳಿ ಹಳದಿ ಬಣ್ಣ ಹೊಂದಿರ್ತದೆ. ಇದರಲ್ಲೂ ಕೂಡ 10-14 ಸಸಾರಜನಕ ಎಲ್ಲ ಅವಶ್ಯಕ ಅಮಿನೋ ಆಮ್ಲಗಳನ್ನು ಒಳಗೊಂಡಿದೆ. ಹೆಚ್ಚಿನ ಪ್ರಮಾಣದ ಉಪಯುಕ್ತ ನಾರಿನಾಂಶ ಅಂದ್ರೆ ಡಯಟ್ರಿ ಫೈಬರ್ ಹೊಂದಿರೋದ್ರಿಂದ ಇದು ಕೂಡ ಮಧುಮೇಹಿಗಳಿಗೆ ಅಂದ್ರೆ ಸಕ್ಕರೆ ರೋಗ ಹೊಂದಿದವರಿಗೆ ಸೂಕ್ತ ಆಹಾರ. ಇನ್ನು ನವಣೆ ತಯಾರಿಸಬಹುದಾದ ಆರೋಗ್ಯವರ್ಧಕ ಖಾದ್ಯಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಈಗ ನಮ್ದು ಮುಖ್ಯ ಉದ್ದೇಶ ಅದೇ ಇದೆ. ಪ್ರತಿಯೊಬ್ಬರು ಇದ್ರದೇನು ನಾವು ಒಳ್ಳೆಯ ಗುಣಮಟ್ಟ ಇದಾವ, ಪೋಷಕಾಂಶಗಳಿದೆ ಇದರಲ್ಲಿ, ಇವುಗಳನ್ನ ಅರಿತುಕೊಂಡು ಹೆಚ್ಚಾಗಿ ಇವುಗಳನ್ನ ಮನೆಯಲ್ಲಿ ತಯಾರಿಸಲಿಕ್ಕೆ ಪ್ರಾರಂಭ ಮಾಡಬೇಕು ಅನ್ನೋದೇ ಮುಖ್ಯವಾದ ಒಂದು ಉದ್ದೇಶ. ಹಾಗೂ ಹೋಟೆಲ್ ಉದ್ದಿಮೆದಾರರು ಕೂಡ ಇವುಗಳನ್ನ ಇಂಥ ಒಂದು ತಂತ್ರಜ್ಞಾನಗಳನ್ನ ಬಳಸಿಕೊಳ್ಳಬಹುದು. ಈಗ ನವಣಕ್ಕಿ ದೋಸೆಯನ್ನ ನಾನು ಸ್ವಲ್ಪ ಅದರಲ್ಲಿ ಹೇಳ್ತೀನಿ. ನವಣೆ ಹಿಟ್ಟನ್ನ 1 ಕಿಲೋಗ್ರಾಂ ನೀವು ತೆಗೆದುಕೊಂಡ್ರೆ, ಮೆಣಸಿನಕಾಯಿ ಅದಕ್ಕೆ 100 ಗ್ರಾಂ ಬೇಕಾಗ್ತದೆ, ಮಜ್ಜಿಗೆ 250 ಮಿಲಿ, ಜೀರಿಗೆ ಪುಡಿ 10 ಗ್ರಾಮು, ಎಣ್ಣೆ 150 ಮಿಲಿ, ನೀರು, ಕರಿಬೇವು 10 ಗ್ರಾಮು, ಕೊತ್ತಂಬರಿ 50 ಗ್ರಾಮು, ಉಪ್ಪು. ತಮ್ಗೆಲ್ಲ ಗೊತ್ತೇ ಇದೆ ದಿಢೀರಾಗಿ ದೋಸೆ ಮಾಡ್ಲಿಕ್ಕೆ ಈ ತರ ಒಂದು ಏನು ಸಾಮಗ್ರಿಗಳನ್ನ ನಾವು ತೆಗೆದುಕೊಳ್ತೀವಿ. ನಂತರ ಹಸಿ ಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು ಇವುಗಳನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು. ಜೀರಿಗೆ ಪುಡಿಯನ್ನ ತಯಾರು ಮಾಡಿಟ್ಕೊಳ್ಳಿ. ನಂತರ ಇವನ್ನೆಲ್ಲ ಮಿಶ್ರಣ ಮಾಡಿ ಅದಕ್ಕೆ ನಾವು ಮಜ್ಜಿಗೆಯನ್ನ ಬೆರೆಸಬೇಕು. ಈ ತರ ಬೆರೆಸಿದ ಮೇಲೆ ಅದನ್ನ 1 ಗಂಟೆಯವರೆಗೆ ಅದನ್ನ ಬಿಡಬೇಕು. ನಂತರ ಅದನ್ನ ನಾವು ದೋಸೆಯನ್ನ ತಯಾರಿಸಿ ಉಪಯೋಗಿಸಬಹುದು. 2 ಮಗ್ಲು ನಾವು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿದ್ರೆ ಗರಿ ಗರಿಯಾಗಿ ದೋಸೆ ತಯಾರಾಗ್ತಾವ. ಈ ತರ ನಾನು ಹೇಳಿದ ಪ್ರಮಾಣದಿಂದ ಸುಮಾರು 30 ಸರ್ವಿಂಗ್ ನಾವು ಮಾಡಬಹುದು. ಹೋಟೆಲ್ ಉದ್ದಿಮೆದಾರರು ಇದನ್ನ ಮಾಡಬಹುದು ಅನ್ನೋದಕ್ಕೆ ಇದೊಂದು ವಿವರ. ಈ ಒಂದು ತಯಾರಾದಂತಹ ದೋಸೆಯಲ್ಲಿ ಪ್ರೋಟೀನ್ ಪ್ರತಿ 100 ಗ್ರಾಂಗೆ 17 ಗ್ರಾಂ ಇದೆ. ಅದೇ ತರ ಕೊಬ್ಬಿನಾಂಶ ಬರೀ 5 ಗ್ರಾಂ ಇರ್ತದೆ. ಒಳ್ಳೆಯ ಉತ್ತಮ ಗುಣಮಟ್ಟದ ಪ್ರೋಟೀನ್ ಇರೋದ್ರಿಂದ ಮಕ್ಕಳಿಗಾಗ್ಲಿ, ವೃದ್ಧರಿಗಾಗಿ, ವಯಸ್ಕರಿಗಾಗ್ಲಿ ಒಳ್ಳೆಯ ಆಹಾರ ಇದು. ಇದೇ ತರನಾಗಿ ಇನ್ನು ನಾವು ರೆಗ್ಯುಲರ್ ಆಗಿ ಮಾಡಬಹುದು ಅಂತಂದ್ರೆ ನವಣಕ್ಕಿ ಬಿಸಿಬೇಳೆ ಬಾತ್. ಯಾವ ತರ ನೀವು ಬಿಸಿಬೇಳೆ ಬಾತ್ ತಯಾರು ಮಾಡ್ತೀರಿ ಅಕ್ಕಿಯಿಂದ, ಅದೇ ತರನಾಗಿ ನೀವು ನವಣಕ್ಕಿ ಬಿಸಿಬೇಳೆ ಬಾತ್ ತಯಾರು ಮಾಡಬಹುದು. ಅವುಗಳ ಸಾಮಗ್ರಿ ಏನ್ ಬೇಕಂತ ನಾನು ಹೇಳ್ಬಿಡ್ತೀನಿ. ನವಣೆ 1 ಕಿಲೋಗ್ರಾಂ ತೆಗೆದುಕೊಂಡ್ರೆ ತೊಗರಿಬೇಳೆ 500 ಗ್ರಾಮು, ಈರುಳ್ಳಿ 250 ಗ್ರಾಮು, ಬೀನ್ಸ್ 250, ಬೀನ್ಸ್, ಗಜ್ಜರಿ, ಬಟಾಣಿ ಎಲ್ಲಾನು ನೀವು 1/4 ಕೆಜಿ ತೆಗೆದುಕೊಳ್ಬಹುದು 1 ಕೆಜಿಗೆ. ನಂತರ ಶೇಂಗಾ 100 ಗ್ರಾಮು, ಹುಣಸೆ ಹಣ್ಣು 15, ಕರಿಬೇವು, ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ, ಅದೇ ತರ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಇವೆಲ್ಲ ಸುಮಾರು 10 ಗ್ರಾಮು, ಕಡಲೆಬೇಳೆ 30 ಗ್ರಾಮು, ಉದ್ದಿನಬೇಳೆ 25 ಗ್ರಾಮು. ಈ ತರ ನಾವು ಸಾಮಗ್ರಿಗಳನ್ನ ತೆಗೆದುಕೊಂಡು ಬಿಸಿಬೇಳೆ ಬಾತ್ ಮಸಾಲೆ ಅಂತೂ ಲಭ್ಯ ಇರ್ತದೆ, ಇಲ್ಲ ಕೆಲವರು ಅದನ್ನ ತಯಾರು ಮಾಡ್ಕೊಳ್ಳೋರಿದ್ರು ತಯಾರು ಮಾಡಬಹುದು. 6 ಲೀಟರ್ ನೀರನ್ನ ನಾವು ಕುದಿಲಿಕ್ಕೆ ಇಡಬೇಕು. ಕುದಿಯೋ ನೀರಿಗೆ ನವಣಕ್ಕೆ ಮತ್ತು ತೊಗರಿಬೇಳೆಯನ್ನ ಹಾಕಿ ಬೇಯಿಸಿ 1/2 ಬೆಂದ ನಂತರ ಅದಕ್ಕೆ ನಾವೇನ್ ಮಾಡ್ಬೇಕು, ಎಲ್ಲ ಏನು ಹೆಚ್ಚಿದ ತರಕಾರಿಗಳಿದೆ ಅವುಗಳನ್ನ ಅದಕ್ಕೆ ಬೇರಿಸಬೇಕು. ನಂತರ ಅದನ್ನ ಮೆತ್ತಗಾಗುವವರೆಗೆ ಬೇಯಿಸಬೇಕು. ಇದಕ್ಕೆ ಹುಣಸೆ ಹಣ್ಣಿನ ರಸ, ಬಿಸಿಬೇಳೆ ಬಾತ್ ಮಸಾಲ, ಉಪ್ಪನ್ನ ಹಾಕಿ ನಾವು ಬೇಯಿಸಬಹುದು. ಒಗ್ಗರಣೆಗೆ ಎಣ್ಣೆಯನ್ನ ಹಾಕಿ ಸಾಸಿವೆ, ಜೀರಿಗೆ, ಹಸಿ ಮೆಣಸಿನಕಾಯಿ, ಕರಿಬೇವು, ಕಡಲೆಬೇಳೆ ಎಲ್ಲ ಹಾಕಿ ಕೆಂಪಿಗೆ ಹುರಿದು ಒಗ್ಗರಣೆಯನ್ನ ಈ ಬಿಸಿಬೇಳೆ ಬಾತ್ಗೆ ನಾವು ಹಾಕಿ ಕಲಸಬೇಕು. ನಾವು ಮುಖ್ಯವಾಗಿ ಯಾಕೆ ಈಗ ಈ ಒಂದು ನವಣೆ ಆಯ್ತು, ಸಾಮೆ ಇವುಗಳನ್ನ ಈ ತರ ಸ್ವಲ್ಪ ಹೆಚ್ಚಿಗೆ ದ್ರವ ರೂಪ ಬರುವಂಗೆ ಬಿಸಿಬೇಳೆ ಬಾತ್ ನಾವೇನ್ ಹೇಳಿದ್ವಿ ಐಟಮ್ ಇದನ್ನ ತಯಾರ ಮಾಡ್ಕೊಂಡ್ರೆ ಎಲ್ಲರಿಗೂ ಇದು ಒಂಥರ ಟೇಸ್ಟಿ ಇರ್ತದೆ. ಅದೇ ಬಿಟ್ಟು ನಾವು ಒಗ್ಗರಣೆಯನ್ನ ಅಂತ ಹೇಳಿದ್ವಿ ಅಂದ್ರೆ ಕೆಲವರಿಗೆ ಅದು ಗಟ್ಟಿಯಾಗಿ ಅನ್ಸುತ್ತೆ, ನುಂಗ್ಲಿಕ್ಕೆ ಆಯ್ತು, ತಿನ್ಲಿಕ್ಕೆ ಆಯ್ತು. ಹಾಗಾಗಿ ಈ ತರ ಬಿಸಿಬೇಳೆ ಬಾತ್ ನಂತಹ ಐಟಮ್ಸ್ ಯಾವುದೇ ಸಿರಿಧಾನ್ಯದಿಂದ ಮಾಡಿದ್ರೆ ಬಹಳ ಟೇಸ್ಟಿ ಆಗಿರ್ತದೆ. ಈಗ 100 ಗ್ರಾಂ ನವಣಕ್ಕಿ ಬಿಸಿಬೇಳೆ ಬಾತ್ ನಲ್ಲಿ ಪ್ರೋಟೀನ್ ನೋಡ್ರಿ 18.67 ಗ್ರಾಂ ಇದೆ ಪ್ರತಿ 100 ಗ್ರಾಂ ನಲ್ಲಿ. ಆಮೇಲೆ ಕೊಬ್ಬಿನ ಅಂಶ ಕೂಡ ನಾವು ಹೆಚ್ಚಿನ ಎಣ್ಣೆಯಲ್ಲಿ ಬೆರೆಸಿರೋದ್ರಿಂದ 17 ಗ್ರಾಂನಷ್ಟು ಇದೆ. ಈ ತರ ನೀವು ರೆಗ್ಯುಲರ್ ಆಗಿ ಇವನ್ನ ಮಾಡಬಹುದು. ಒಂದಿನ ನವಣೆ ಮಾಡಬಹುದು, ಒಂದಿನ ಸಾಮೆ, ಒಂದಿನ ಬರಗು, ಹಾರಕ, ಈ ತರ ಏನ್ ಎಷ್ಟೊಂದು ಸಿರಿಧಾನ್ಯಗಳಿದೆ, ಪ್ರತಿದಿನ ತಾವು ಒಂದೊಂದು ಐಟಮ್ ಮಾಡಬಹುದು. ಇನ್ನು ಚಿಕ್ಕ ಮಕ್ಕಳಿಗೆ ಅಂತ ಹೇಳಿ ಈಗ ನಿಪ್ಪಟ್ಟು, ಅವ್ರಿಗೆ ಒಂದ್ಸಲ ಕುರ್ಕುರೆ ಅಂತ ಈ ತರ ಒಂದು ಗರಿ ಗರಿ ಆಗಿರುವಂತಹ ಸ್ನಾಕ್ ಐಟಮ್ಸ್ ಬಹಳ ಇಷ್ಟ. ಸಾಯಂಕಾಲದ ಸಮಯದಲ್ಲಿ ಚಕ್ಲಿ, ನಿಪ್ಪಟ್ಟು ಇವುಗಳನ್ನು ಕೂಡ ನೀವು ತಯಾರು ಮಾಡ್ಕೊಳ್ಬಹುದು. ನಿಪ್ಪಟ್ಟು ಮಾಡ್ಲಿಕ್ಕೆ ಬೇಕಾಗುವ ಸಾಮಗ್ರಿಗಳಿವು. ನವಣೆ ಹಿಟ್ಟು 1 ಕಿಲೋಗ್ರಾಂ ತೆಗೆದುಕೊಂಡ್ರೆ, ಮೈದಾ ಹಿಟ್ಟು 250 ಗ್ರಾಮ್, ಶೇಂಗಾ ಪುಡಿ, ಪುಟಾಣಿ ಹಿಟ್ಟು 200 ಗ್ರಾಂನಷ್ಟು, ಎಳ್ಳು 20 ಗ್ರಾಂನಷ್ಟು, ಖಾರ ಪುಡಿ 50 ಗ್ರಾಮ್, ಉಪ್ಪು 35, ಅಥವಾ ರುಚಿಗೆ ತಕ್ಕಂತೆ ಅನ್ಬಹುದು. ಕೆಲವರು ಖಾರ ಹೆಚ್ಚಿಗೆ ಇಷ್ಟಪಟ್ರೆ, ಕೆಲವರು ಖಾರ ಕಡಿಮೆ ಇಷ್ಟಪಟ್ರೆ, ಈ ಒಂದು ಪ್ರಮಾಣ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಗೂ ಇಷ್ಟ ಆಗೋಂಗೆ ಮಾಡಿದೀವಿ. ಖಾರ ಪುಡಿ 1 ಕಿಲೋಗ್ರಾಂಗೆ 50 ಗ್ರಾಂ. ನಂತರ ನವಣೆ ಹಿಟ್ಟು, ಮೈದಾ, ಶೇಂಗಾ ಪುಡಿ, ಪುಟಾಣಿ ಹಿಟ್ಟುಗಳಿಗೆ ಕಾಯಿಸಿದ ಎಣ್ಣೆ ಹಾಗೂ ಉಪ್ಪು, ಅರಿಶಿನ, ಎಳ್ಳು, ಖಾರ ಪುಡಿ ಬೆರೆಸಿ ಗಟ್ಟಿಯಾಗಿ ನಾದ್ಕೊಳ್ಬೇಕು. ಸಣ್ಣ ಉಂಡೆಗಳಾಗಿ ಮಾಡಿ ನಂತರ ದುಂಡಗೆ ಲಟ್ಟಿಸಿ ಕಾದ ಎಣ್ಣೆಯಲ್ಲಿ ಇದನ್ನ ಕರಿಯಬೇಕು. ಈ ಪ್ರಮಾಣದಿಂದ ಸುಮಾರು ನಮ್ಗೆ 2 ಕಿಲೋಗ್ರಾಂನಷ್ಟು ನಿಪ್ಪಟ್ಟು ತಯಾರಾಗ್ತದೆ. ಇದರಲ್ಲಿರುವಂತ ಪೋಷಕಾಂಶ ಅಂದ್ರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದ ನಮ್ಗೆ ಶಕ್ತಿ, ಕ್ಯಾಲರೀಸ್ ಸಿಗ್ತದೆ, ಹಾಗೂ ಪ್ರೋಟೀನ್ 15 ಗ್ರಾಂನಷ್ಟು, ಫ್ಯಾಟ್ ಇದರಲ್ಲಿ 12 ಗ್ರಾಂನಷ್ಟು ಇದೆ, ನಾರಿನ ಅಂಶ 9 ಗ್ರಾಂ. ಈ ತರ ನಾವು ಒಳ್ಳೆಯ ಪೌಷ್ಟಿಕ ತಿನಿಸುಗಳನ್ನ ತಯಾರು ಮಾಡಿಕೊಟ್ರೆ ಮಕ್ಕಳಿಗೂ ಒಳ್ಳೆಯದು. ಇನ್ನು ರಾಗಿ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಈಗ ಇದು ನಮ್ಗೆಲ್ಲ ಗೊತ್ತಿದ್ದಂಗೆ ರಾಗಿ ತಿಂದವ ನಿರೋಗಿ ಅಂದ್ರೆ ರಾಗಿ ತಿಂದವ್ರಿಗೆ ರೋಗ ಬರಲ್ಲ ಅನ್ನೋದು ಗೊತ್ತೇ ಇದೆ. ರಾಗಿಯಲ್ಲಿ ಅನೇಕ ಒಂದು ಉತ್ತಮವಾದ ಅಂಶಗಳಿದೆ. ಮುಖ್ಯವಾಗಿ ಇದರಲ್ಲಿ ಕ್ಯಾಲ್ಸಿಯಂ ಅಂತ ಹೇಳ್ತೀವಿ, ಸುಣ್ಣದ ಅಂಶ, ಬೇರೆ ಯಾವುದೇ ಧಾನ್ಯಗಳಲ್ಲೂ ಇರಲಾರದಂತಹ ಅಷ್ಟು ಪ್ರಮಾಣದಷ್ಟು, ಅಂದ್ರೆ 100 ಗ್ರಾಂಗೆ 344 ಮಿಲಿಗ್ರಾಂನಷ್ಟು ನಮ್ಗೆ ಸುಣ್ಣದ ಅಂಶ ರಾಗಿಯಲ್ಲಿದೆ. ಹಾಗಾಗಿ ಮಕ್ಕಳ ಎಲುಬಿನ ಬೆಳವಣಿಗೆಗೆ, ಹಲ್ಲಿನ ಬೆಳವಣಿಗೆಗೆ ಇದು ಬಹಳ ಮುಖ್ಯ. ಇದರಲ್ಲಿ ಇನ್ನೊಂದು ಮುಖ್ಯವಾದ ಅಂಶಗಳು ಅಂತಂದ್ರೆ ಪಾಲಿಫಿನಾಲಿಕ್ಸ್ ರಾಸಾಯನಿಕಗಳಾದ ಫೆರೂಲಿಕ್ ಮತ್ತು ಕೊಮಾರಿಕ್ ಆಸಿಡ್ ಹಾಗೂ ಡಯಟ್ರಿ ಫೈಬರ್ಗಳು ಹೇರಳವಾಗಿದ್ದಾವೆ. ಬಹುತೇಕವಾಗಿ ರಾಗಿಯನ್ನ ಮುದ್ದೆ, ಅಂಬಲಿ, ರೊಟ್ಟಿ ಮತ್ತು ಕೆಲವೊಂದು ಸಿಹಿ ತಿನಿಸುಗಳನ್ನು ತಯಾರು ಮಾಡ್ಲಿಕ್ಕೂ ಉಪಯೋಗಿಸ್ತಾ ಇದ್ದಾರೆ. ಸಂಸ್ಕರಿಸಿದ ಮೌಲ್ಯವರ್ಧಿತ ಪದಾರ್ಥಗಳಾದ ಬ್ರೆಡ್, ಬಿಸ್ಕತ್ತು ಕೂಡ ನಮ್ಗೆ ಇತ್ತಿತ್ತಲಾಗಿ ಲಭ್ಯ ಆಗ್ತಾ ಇದ್ದಾವೆ. ರಾಗಿಯಿಂದ ಏನೇನು ತಯಾರು ಮಾಡಬಹುದು ಅಂತೀರಿ? ಎಲ್ಲರೂ ಇಷ್ಟಪಡುವಂತ ಆಹಾರಗಳಂತಂದ್ರೆ ರಾಗಿ ಇಡ್ಲಿ, ರಾಗಿ ದೋಸೆಯನ್ನ ನಾವು ಮಾಡ್ಕೊಳ್ಬಹುದು. ಅದರಲ್ಲೂ ಇಡ್ಲಿಗಾಗಿ ತಯಾರಿಸ್ತೀವಿ, ಅದೇ ಹಿಟ್ಟಿನಿಂದ ನಾವು ಇಡ್ಲಿನೂ ಮಾಡಬಹುದು, ದೋಸೆನೂ ಮಾಡಬಹುದು. ನಿಮ್ಗೆ ಇಲ್ಲಿ ಒಂದ್ ನಾನು ರೆಸಿಪಿ ಹೇಳ್ಬೇಕಂತಂದ್ರೆ, ರಾಗಿ ಹಿಟ್ಟನ್ನ ಸುಮಾರು 750 ಗ್ರಾಂನಷ್ಟು ತೆಗೆದುಕೊಂಡ್ರೆ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಅಕ್ಕಿಯನ್ನು ಮಿಶ್ರಣ ಮಾಡಬಹುದು 250 ಗ್ರಾಮ್. ನಂತರ ಅಂದ್ರೆ ಇದೆಲ್ಲ ಸೇರಿ 1 ಕಿಲೋಗ್ರಾಂ ಆಗುತ್ತೆ. ಅದಕ್ಕೆ ಉದ್ದಿನ ಬೇಳೆ 250 ಗ್ರಾಮ್ ಹಾಗೂ ರುಚಿಗೆ ಉಪ್ಪು. ನೀವು ರಾಗಿ ಹಿಟ್ಟನ್ನಾದ್ರೂ ಬಳಸಿ ಅಂತೀವಿ, ರಾಗಿಯನ್ನು ಬಳಸಬಹುದು. ರಾಗಿ ಬಳಸಿದ್ರೆ ರಾಗಿ ಮತ್ತು ಅಕ್ಕಿ ಉದ್ದಿನ ಬೇಳೆಯನ್ನ ಬೇರೆ ಬೇರೆಯಾಗಿ ನೆನೆಸಬೇಕು. ಸುಮಾರು 6 ಗಂಟೆ ನೆನೆಸಿ ನಂತರ ಅವುಗಳನ್ನ ನುಣ್ಣಾಗಿ ರುಬ್ಬಬೇಕಾಗ್ತದೆ. ರುಬ್ಬಿ ಅದನ್ನ ರಾತ್ರಿ ಇಡೀ ಹುಳಿ ಬರಲು ಇಡಬೇಕು. ನಂತರ ಇಡ್ಲಿ ತಟ್ಟೆಗೆ ತುಪ್ಪ ಅಥವಾ ಎಣ್ಣೆಯನ್ನ ಸವರಿ ನಾವು ಅವನ್ನ ಹಬೆಯಲ್ಲಿ ಬೇಯಿಸಬೇಕು. ಅಂದಾಜು 20 ಸರ್ವಿಂಗ್ ಅಂತಂದ್ರೆ 2 ಕೆಜಿಯ ಉತ್ಪನ್ನ ಇದರಿಂದ ತಯಾರಾಗ್ತದೆ. ಇದೇ ಹಿಟ್ಟನ್ನ ಇಡ್ಲಿನೂ ಮಾಡಬಹುದು, ಇಲ್ಲ ದೋಸೆನೂ ತಯಾರು ಮಾಡ್ಲಿಕ್ಕೆ ನಾವು ಉಪಯೋಗಿಸಬಹುದು. ಇದರಲ್ಲಿ ಪ್ರತಿ 100 ಗ್ರಾಂಗೆ 337 ಕಿಲೋ ಕ್ಯಾಲರಿ ಶಕ್ತಿ ನಮಗೆ ಬರ್ತದೆ. ಅದೇ ತೆರನಾಗಿ 4.8 ಗ್ರಾಂನಷ್ಟು ಪ್ರೋಟೀನ್ ಲಭ್ಯ ಆಗ್ತದೆ. ಇವನ್ನ ಯಾರಾದ್ರೂ ಉಪಯೋಗಿಸಬಹುದು, ರಾಗಿ ಇಡ್ಲಿ ಆಯ್ತು, ದೋಸೆ ಆಯ್ತು, ಚಿಕ್ಕ ಮಕ್ಕಳಿಗೆ, ವೃದ್ಧರಿಗೆ ಅಥವಾ ವಯಸ್ಕರಿಗೆ ಎಲ್ಲರಿಗೂ ನಾವು ಇವುಗಳನ್ನ ಉಪಯೋಗಿಸಬಹುದು. ಆಮೇಲೆ ವಾರದಲ್ಲಿ 2-3 ಸಾರಿ ಮಾಡಿದ್ರು ಒಂದು ಉತ್ತಮ ಪೌಷ್ಟಿಕ ತಿನಿಸಾಗ್ತದೆ. ಬ್ರೇಕ್ಫಾಸ್ಟ್ಗಾಗಲಿ ಸಾಯಂಕಾಲದ ತಿನಿಸಿಗಾಗಲಿ ಉಪಯೋಗಿಸ್ಬೋದು. ಇನ್ನು ಚಿಕ್ಕ ಮಕ್ಕಳಿಗಾಗಿಯೇ ಅಂತ ನಾವು ರಾಗಿ ಹಲ್ವಾ ಒಂದು ಹೇಳಬಹುದು. ರಾಗಿಯನ್ನು ನೀವು ರಾತ್ರಿ ಇಡೀ ನೆನೆಸಿ ಮರುದಿನ ಅದನ್ನು ರುಬ್ಬಿ ಅದರಿಂದ ಹಾಲನ್ನು ತೆಗೆದುಕೊಂಡು ಈಗ 1 ಕಿಲೋಗ್ರಾಮ್ಗೆ ಸುಮಾರು 400 ಗ್ರಾಂ ಬೆಲ್ಲ ಅಥವಾ ಸಕ್ಕರೆ ಬೇಕಾಗ್ತದೆ. ಒಂದು ಪಾತ್ರೆಯಲ್ಲಿ ಈ ಹಾಲನ್ನು ಹಾಕ್ಕೊಂಡು ಸಣ್ಣ ಉರಿ ಮೇಲೆ ಇದನ್ನು ಬೇಯಿಸಬೇಕು. ಆಮೇಲೆ ನಂತರ ಇದು ಬೆಂದ ಮೇಲೆ ಇದಕ್ಕೆ ಪುಡಿ ಮಾಡಿಟ್ಟಂತಹ ಬೆಲ್ಲ, ಏಲಕ್ಕಿ, ತುಪ್ಪವನ್ನು ಸೇರಿಸಿ ಹಲ್ವಾದ ಹದಕ್ಕೆ ಗಟ್ಟಿಯಾಗುವ ತನಕ ನಾವು ಅದನ್ನು ಬೇಯಿಸ್ತಾನೆ ಇರಬೇಕು. ತುಪ್ಪ ಒಂದು ಸುಮಾರು 50 ml ಬೇಕಾಗಬಹುದು. ಅಂದಾಜು 1 kg ಉತ್ಪನ್ನವನ್ನು ಇದರಿಂದ ನಾವು ತಯಾರಿಸಬಹುದು. ಸಿರಿಧಾನ್ಯಗಳ ಯಾವುದಾದರೂ ಸಂಶೋಧನೆಗಳು ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆಯುತ್ತದೆ ಅಂತ? ಅನೇಕ ಸಂಶೋಧನಾ ಯೋಜನೆಗಳು ನಮ್ಮ ಯೂನಿವರ್ಸಿಟಿಯಲ್ಲಿ ಈಗಾಗಲೇ ಆಗಿವೆ. ಇವುಗಳನ್ನು ಮೌಲ್ಯವರ್ಧನೆ ಮಾಡಿ ಉತ್ತಮ ಉತ್ಪನ್ನಗಳು ಪದಾರ್ಥಗಳನ್ನು ತಯಾರಿಸಿ ಅವುಗಳನ್ನು ಉದ್ದಿಮೆದಾರರಿಗೆ ಕೊಡಮಾಡುವುದು ಕೂಡ ಒಂದು ಉದ್ದೇಶ ಆಗಿದೆ. ಈ ತಂತ್ರಜ್ಞಾನಗಳ ಬಗ್ಗೆ ಬೋಧಕ ವರ್ಗ, ಸ್ವಯಂ ಉದ್ಯೋಗಿಗಳು, ವಿದ್ಯಾರ್ಥಿಗಳು ಹಾಗೂ ರೈತರಿಗೆ ಸಾಮರ್ಥ್ಯ ಬಲವರ್ಧನೆಗೊಳಿಸುವುದು ಕೂಡ ಇದು ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸಂಸ್ಕರಣಾ ಘಟಕಗಳಿಗೆ ಭೇಟಿ ಮಾಡಿ ರೈತರೊಂದಿಗೆ ಚರ್ಚೆ ಮಾಡಿ ಅವರಿಗೆ ಏನಿದೆ ಸಿರಿಧಾನ್ಯಗಳ ಬೆಳೆಯಲ್ಲಿ ಏನು ಸಮಸ್ಯೆಗಳು ಕಂಡು ಬರ್ತಾ ಇದೆ ಹಾಗೂ ಅವರು ಯಾವ ತರಹದ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಫಾಲೋ ಮಾಡ್ತಾ ಇದ್ದಾರೆ ಹಾಗೂ ಅದರ ನಂತರ ನಾವು ಅನೇಕ ತರಬೇತಿಗಳನ್ನು ಕೂಡ ಮಾಡಿ ಅವರಿಗೆ ಇವುಗಳನ್ನು ಬೆಳೆಯುವ ಬಗ್ಗೆ, ಉತ್ತಮ ಗುಣಮಟ್ಟದ ಬೀಜ ಎಲ್ಲಿ ಸಿಗ್ತಾವ ಇದ್ರ ಬಗ್ಗೆ ಕೂಡ ನಾವು ಅವರಿಗೆ ಮಾಹಿತಿಯನ್ನ ಕೊಟ್ಟಿದೀವಿ. ಬರಗಿನ ಬಗ್ಗೆ ಹೇಳಬೇಕು ಅಂತಂದ್ರ ನೀವು ನೋಡಿರ್ತೀರಾ ಈಗ ಇತ್ತಿತ್ತಲಾಗಿ ಇವೆಲ್ಲ ಬಹಳ ಮಾರ್ಕೆಟ್ ಅಲ್ಲಿ ಲಭ್ಯ ಆಗ್ತಾ ಇದ್ದಾವೆ. ಎಲ್ಲ ಒಂದು ರೇಷನ್ ಅಲ್ಲಿ ಶಾಪ್ಸ್ ಗಳಲ್ಲೂ ಕೂಡ ಸಿಗ್ತಾ ಇದಾವೆ. ಬರಗು ಅರ ಬಳಕೆಯಲ್ಲಿರುವ ಸಿರಿಧಾನ್ಯ ಇದು ಕೂಡ ಒಂದು ಹೆಚ್ಚಾಗಿ ನಾವು ಉಪಯೋಗಿಸ್ತಾ ಇಲ್ಲ. ಇದು ನವಣೆಯ ತರಾನೇ ಕಾಣುತ್ತೆ, ಕಾಣಲಿಕ್ಕೆ ಕಲರು ಅದು ಒಂಥರ ತಿಳಿ ಹಳದಿ ಬಣ್ಣನೇ ಇದೆ ಬರಗಿಗೆ. ಹಾಗೂ ಇದು ಅದು ನವಣೆಗಿಂತ ಸ್ವಲ್ಪ ದೊಡ್ಡ ಗಾತ್ರವಾಗಿದೆ, ದುಂಡನೆಯ ಆಕಾರನೇ ಹೊಂದಿದೆ. ತಾವು ನೋಡಿರಬಹುದು ನವಣೆಯನ್ನ. ಅದೇ ತರನಾಗಿ ಪ್ರೋಸೋ ಮಿಲ್ಲೆಟ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಬರಗು, ಇದು ಸ್ವಲ್ಪ ಸೈಜ್ ಅಲ್ಲಿ ದೊಡ್ಡದಿರುತ್ತೆ ನವಣೆ ತರಾನೆ. ಈಗ ಇದ್ರ ನಾವು ನೋಡಿದಾಗ ಬೇರೆ ಸಿರಿಧಾನ್ಯಗಳಿಗೆ ಹೋಲಿಸಿದ್ರೆ ಇದರದಲ್ಲಿ ಏನ್ ಡಿಫ್ರೆಂಟ್ ಇದೆ ಅಂತ ಅಂತಂದ್ರೆ ಇದರಲ್ಲಿ ಪ್ರೋಟೀನ್ ಹೆಚ್ಚಿನ ಪ್ರಮಾಣದಲ್ಲಿದೆ. ಬೇರೆ ಸಿರಿಧಾನ್ಯಗಳಿಗೆ ಹೋಲಿಸಿದಾಗ ಇದರಲ್ಲಿ 13.6 ಗ್ರಾಂನಷ್ಟು ಪ್ರೋಟೀನ್ ಇದೆ ಪ್ರತಿ 100 ಗ್ರಾಂದಲ್ಲಿ. ಆಮೇಲೆ ಸ್ವಲ್ಪ ಕ್ರೂಡ್ ಫೈಬರ್ ಏನ್ ಹೇಳ್ತೀವಿ ನಾರಿನ ಅಂಶ ಇದರಲ್ಲಿ ಕಡಿಮೆ ಪ್ರಮಾಣದಲ್ಲಿದೆ. ಈಗ ಅಕ್ಕಿ ಆಮೇಲೆ ಗೋಧಿಗೆ ಹೋಲಿಸಿದ್ರೆ ಹೆಚ್ಚಿದೆ. ಎಲ್ಲ ಒಂದು ನಾವೇನ್ ಸಿರಿಧಾನ್ಯ ನೋಡ್ತೀವಿ ಸ್ವಲ್ಪ ನಾರಿನ ಅಂಶ ಇದರಲ್ಲಿ ಕಮ್ಮಿ ಇರೋದ್ರಿಂದ ಇದನ್ನ ನಾವೇನ್ ಹೇಳ್ತೀವಿ ಮಕ್ಕಳಿಗಾಗಿಯೇ ಇದನ್ನ ನಾವು ಕೊಡಬಹುದು ಈ ಸಿರಿಧಾನ್ಯವನ್ನ. ಆಮೇಲೆ ನೋಡ್ಲಿಕ್ಕೂ ಕೂಡ ಇದ್ರ ಕಲರ್ ಚೆನ್ನಾಗಿದೆ, ಹಾಗಾಗಿ ಮಕ್ಕಳು ಇದನ್ನ ಸೇವಿಸಬಹುದು. ಇದರಲ್ಲಿ ಪ್ರೋಟೀನ್ ಹೆಚ್ಚಿರೋದ್ರಿಂದ ಮತ್ತು ಹೆಚ್ಚಿನ ನಾರಿನ ಅಂಶನೂ ಇದರಲ್ಲಿ ಇಲ್ಲ ಬೇರೆ ಸಿರಿಧಾನ್ಯಗಳಿಗೆ ಹೋಲಿಸಿದಾಗ. ಹಾಗಾಗಿ ನಾವೇನ್ ಅನ್ಕೊಂಡ್ವಿ ಈ ಒಂದು ಅರಬಳಕೆಯಲ್ಲಿರುವ ಸಿರಿಧಾನ್ಯಗಳಲ್ಲಿಯೇ ನಾವು ಬರಗನ್ನ ಮಕ್ಕಳಿಗಾಗಿಯೇ ಉಪಯೋಗಿಸಬಹುದಾದಂತ ಆಹಾರ ಅಂತಾನು ಹೇಳ್ಬಹುದು. ದೊಡ್ಡವರು ಕೂಡ ಸೇವಿಸಬಹುದು. ಜೊತೆಗೆ ಇದರಲ್ಲಿ ಕೆರೋಟಿನಾಯ್ಡ್ಸ್, ಬೀಟಾ ಕೆರೋಟಿನ್ ಅಂತ ಏನ್ ಹೇಳ್ತೀವಿ ಅದು ಕೂಡ ಹೆಚ್ಚಿನ ಪ್ರಮಾಣದಲ್ಲಿದೆ. 366 ಮಿಲಿಗ್ರಾಂ ಇದೆ ಪ್ರತಿ 100 ಗ್ರಾಂನಲ್ಲಿ. ಆಮೇಲೆ ಇದು ಯಕೃತ್ತಿನ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಕಂಡು ಬಂದಿದೆ. ಹಾಗಾಗಿ ಏನೇ ಒಂದು ಲಿವರ್ ಪ್ರಾಬ್ಲಮ್ಸ್ ಇದ್ದವರು ಕೂಡ ಇದನ್ನ ನಾವು ಸೇವಿಸಬಹುದು. ಇದರಲ್ಲಿ ಅಲ್ಫಾ ಮತ್ತು ಗಾಮಾ ಐಸೋಮರ್ ಆಗಿರುವ ಟೋಕೋಟ್ರೈನಾಲ್ ಎಂಬ ಅಂಶ ಇರೋದ್ರಿಂದ ಲಿವರ್ ಸಮಸ್ಯೆ ಇದ್ದವರು, ಯಕೃತ್ತಿನ ಏನ ಸಮಸ್ಯೆ ಇದ್ದವರು ಕೂಡ ಇದನ್ನ ಸೇವಿಸಬಹುದು. ಆದ್ರೆ ಅನೇಕರಲ್ಲಿ ಕೆಲವೊಂದು ಏನು ಪ್ರಶ್ನೆ ಉಂಟಾಗ್ತದೆ, ನಾವು ಎಷ್ಟು ತಿನ್ಬೇಕ್ರಿ ಅಂತ ನಮ್ಗೆ ಕೇಳ್ತಾ ಇರ್ತಾರೆ ಬಂದಾಗೆಲ್ಲ, ಮಹಿಳೆಯರಾಯ್ತು ಆಮೇಲೆ ಕೆಲವರು ವಯಸ್ಕರು ಕೂಡ ಬಂದಾಗ ಏನ್ ಕೇಳ್ತಾರೆ, ನೀವು ಸಿರಿಧಾನ್ಯವನ್ನ ತಿನ್ಲಿಕ್ಕೆ ಹೇಳ್ತೀರಿ ಮೇಡಮ್ ನಾವು ಎಷ್ಟು ತಿನ್ಬೇಕು ಅನ್ನೋದು ಅಂತ. ಈಗ ನೋಡ್ರಿ ಮೊದ್ಲಿಂದ ನಾವು ಅಕ್ಕಿ ಗೋಧಿನ ಸೇವನೆ ಮಾಡ್ಕೊಂಡು ಬಂದಿದೀವಿ, ಹಾಗಾಗಿ ನಾವು ಏಕದಮ್ ಈ ಸಿರಿಧಾನ್ಯಗಳಿಗೆ ನಾವು ಶಿಫ್ಟ್ ಆಗೋದು ಅಂತಂದ್ರೆ ಪ್ರಾರಂಭದಲ್ಲಿ ನೀವು ಸುಮಾರು ಒಂದು ಸಣ್ಣ ಟೀ ಕಪ್ ಬರ್ತಾ ಇದಾವೆ ಪೇಪರ್ ಕಪ್ಸ್ ನೋಡಿರ್ಬಹುದು, ಅದರಲ್ಲಿ ನಾವು 40 ಗ್ರಾಂ ಸಿರಿಧಾನ್ಯಗಳನ್ನ ಹಾಕಬಹುದು. ಒಂದು 40 ಗ್ರಾಂನಿಂದ ನೀವು ಪ್ರಾರಂಭ ಮಾಡಬಹುದು. ಇವನ್ ಕಡಿಮೆ ಪ್ರಮಾಣ 20 ಗ್ರಾಂ, 30 ಗ್ರಾಂ, 40 ಗ್ರಾಂ ಅಂದ್ರೆ ಏನು ಟೀ ಕಪ್ಸ್ ಬರುತ್ತೆ ಅದರಲ್ಲಿ ನೀವು 1/4 ಕಪ್ನಷ್ಟು ಮೊದಲು ಮಾಡಿ ಉಪ್ಪಿಟ್ಟು ಮಾಡ್ರಿ, ಅನ್ನ ಮಾಡ್ರಿ, ಮೆದುವಾಗಿ ಮಾಡಿ ತಿನ್ರಿ. ಯಾಕಂದ್ರೆ ಒಂದೇ ಸಾರಿ ನೀವು ಡ್ರೈ ಆಗಿ ತಿನ್ಬಾರ್ದು. ಆಮೇಲೆ ಹೆಚ್ಚಿಗೆ ಸ್ವಲ್ಪ ಮಜ್ಜಿಗೆ ಹಾಲು ಉಪಯೋಗಿಸಿ ಇವುಗಳನ್ನ ಸೇವನೆ ಮಾಡಬಹುದು. ಪ್ರತಿಯೊಬ್ಬರು ನಾವೇನ್ ಹೇಳ್ತೀವಿ ಸುಮಾರು 70-80 ಗ್ರಾಂ ಸೇವಿಸಿದ್ರು ತೊಂದರೆ ಇಲ್ಲ, ಅಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಹೀಗೆ ನಾವು ಡಿವೈಡ್ ಮಾಡಬೇಕು, ಒಂದೇ ಹೊತ್ತಿಗೆ ನಾವು ಹೆಚ್ಚಿಗೆ ತಿನ್ಬಾರ್ದು. ಇನ್ನು ಕೊರಳೆ ಬಗ್ಗೆ ತಿಳಿಸ್ಕೊಡ್ತೀರಿ, ಕೊರಳೆ ಮಹತ್ವ ಏನದ ಅಂತೀರಿ? ಕೂರ್ಲೆ ತಾವೆಲ್ಲ ಕೇಳಿರಬಹುದು, ಮಾರ್ಕೆಟಿಗೆ ಹೋದ್ರೆ ಅದ್ರದ್ದು ರೇಂಜು 120-150 ಪ್ರತಿ ಕಿಲೋಗ್ರಾಮ್ಗಿದೆ. ಆದ್ರೆ ಹೆಚ್ಚಾಗಿ ಕೆಲವ್ರು ಏನ್ ಮಾಡ್ತೀರಿ, 1/2 kg 1/2 kg ಪ್ಯಾಕೆಟ್ ತಗೊಂಡಿರ್ತೀರಾ. ಮುಖ್ಯವಾಗಿ ನಾವ್ ಹೇಳ್ದಂಗೆ ಕೊರ್ಲೆಯಲ್ಲಿ ಹೆಚ್ಚಿನ ಒಂದು ಈಲ್ಡ್ ಬರೋದಿಲ್ಲ. ಅಂದ್ರೆ 1 ಕ್ವಿಂಟಲ್ ಹಾಕಿದಾಗ ನಮಗ್ ಬರೀ 45 ಬರೋದ್ರಿಂದ ಇದ್ರದ ರೇಟ್ ಕೂಡ ಹೆಚ್ಚಿದೆ. ಇದು ಕೂಡ ಒಳ್ಳೆಯ ಒಂದು ಪೌಷ್ಟಿಕಾಂಶಗಳನ್ನ ಹೊಂದಂತಹ, ನೋಡಲು ಸ್ವಲ್ಪ ಮಾಸಲು ಹಸಿರು ಬಣ್ಣ ಇರ್ತದೆ ಇದಕ್ಕೆ. ಇದು ಕೂಡ ಹೆಚ್ಚಿನ ಪ್ರಮಾಣದ ಒಂದು ನಾರಿನ ಅಂಶವನ್ನ ಹೊಂದಿದೆ. ಊದಲು ಮತ್ತು ಕೊರ್ಲೆಗೆ ಹೆಚ್ಚಿನ ನಾರಿನ ಅಂಶ ಇದೆ. ಹಾಗಾಗಿ ಹೆಚ್ಚಿನ ರಕ್ತ ಒತ್ತಡ ಇದ್ದವರು, ಹೈ BP ಇದ್ದವರು, ಆಮೇಲೆ ಕೆಲವರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಅಂತೀವಿ ಅಂತವರು, ಆಮೇಲೆ ಹೆಚ್ಚಿನ ಬೊಜ್ಜು ಹೊಂದಿದವರು, ಶುಗರ್ ಪೇಷಂಟ್ಸ್, ಇವರು ಎಲ್ಲರೂ ಇದನ್ನ ನಾವು ಸೇವಿಸಬಹುದು ಕೊರ್ಲೆಯನ್ನ. ಆಮೇಲೆ ಇದನ್ನ ಬೇಯಿಸಿದಾಗ ತುಂಬಾ ಮೆತ್ತಗೆ ಅನ್ನ ಮಾಡಬಹುದು, ಉಪ್ಪಿಟ್ಟು ಮಾಡಬಹುದು, ಬಿಸಿಬೇಳೆ ಬಾತ್ ಮಾಡಬಹುದು, ಈ ತರ ಉಪಯೋಗಿಸಬಹುದು. ಇನ್ನು ಊದಲು ಅಂತಂದ್ರೆ ಬಾರ್ನ್ಯಾರ್ಡ್ ಮಿಲ್ಲೆಟ್, ಈಗಾಗಲೇ ಹೇಳಿದಂಗೆ ಇದರಲ್ಲೂ ಕೂಡ 10 ಗ್ರಾಂನಷ್ಟು ನಾರಿನ ಅಂಶ, ಡೈಟ್ರಿ ಫೈಬರ್ ನಾನು ಹೇಳ್ತಾ ಇರೋದು ಇದೆ, ಜೊತೆಗೆ ಅನೇಕ ಖನಿಜ ಲವಣಗಳು ಇದರಲ್ಲಿ ಇದ್ದಾವೆ. ನಂತರ ಕೋಡೋ ಮಿಲ್ಲೆಟ್ ಅಂತಂದ್ರೆ ಹಾರಕ, ಇದು ನಿಮ್ಗೆ ಪಾಲಿಶ್ ಮಾಡದೆ ಇದ್ರೆ ಒಂಥರ ಬ್ರೌನಿಶ್ ಕಲರ್ ಇರುತ್ತೆ, ಇದಕ್ಕೆ ಒಂಥರ ಕಂದು ಬಣ್ಣ, ಮಣ್ಣಿನ ಕಲರ್ ಕಂದು ಬಣ್ಣ ಇರ್ತದೆ. ಪಾಲಿಶ್ ಮಾಡಿದ ಧಾನ್ಯಗಳನ್ನ ನಾವು ಐಡೆಂಟಿಫೈ ಮಾಡೋದು ಕಷ್ಟ ಆಗ್ತದೆ, ಆದ್ರೂ ಕೂಡ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಕಂದು ಬಣ್ಣ ಇದ್ದೇ ಇರುತ್ತೆ. ಈ ಹಾರಕ ಕೂಡ ಇದರಲ್ಲೂ ಕೂಡ ಒಳ್ಳೆಯ ನಾರಿನ ಅಂಶ ಇದೆ. ಆಮೇಲೆ ಈ ಎಲ್ಲ ಒಂದು ಅರಬಳಕೆಯಲ್ಲಿರುವಂತಹ ಸಿರಿಧಾನ್ಯಗಳನ್ನ ಬಳಸಿ ನಾವು ಅನೇಕ ಪದಾರ್ಥಗಳನ್ನ ಡೆವಲಪ್ ಮಾಡಿದೀವಿ. ಹಾರಕದ ಪಾಸ್ತಾ ಕೂಡ ತಯಾರು ಮಾಡಿದೀವಿ, ಸುಮಾರು 6 ನಿಮಿಷದಲ್ಲೇ ಅದು ಕುಕ್ ಆಗತ್ತೆ. ಬೀಟ್ರೂಟ್ ಅನ್ನ ಬೆರೆಸಿ ಕೂಡ ನಾವು ಹಾರಕದ ಪಾಸ್ತಾ ತಯಾರು ಮಾಡಿದೀವಿ. ಊದಲಿನಿಂದ ತ್ವರಿತ ದೋಸೆ ಮಿಕ್ಸ್ ಅಂದ್ರೆ ಇನ್ಸ್ಟಂಟ್ ಇಡ್ಲಿ ಮಿಕ್ಸ್, ಇನ್ಸ್ಟಂಟ್ ದೋಸಾ ಮಿಕ್ಸ್ ಡೆವಲಪ್ ಮಾಡಿದೀವಿ. ಕೊರ್ಲೆಯಿಂದ ಲಡ್ಡು, ಬರಗ್ನಿಂದ ಚಕ್ಲಿ, ಇದೇ ತರ ಕಸ್ಟರ್ಡ್ ಪೌಡರ್ ಊದಲಿನಿಂದ, ಹೀಗೆ ಅನೇಕ ಪದಾರ್ಥಗಳನ್ನ ನಾವು ಡೆವಲಪ್ ಮಾಡಿದೀವಿ. ಒಳ್ಳೆಯದು ಡಾಕ್ಟರ್ ಸರೋಜಿನಿ ಕರ್ಕಣ್ಣ ಅವರೇ, ತಾವು ಇಲ್ಲಿವರೆಗೆ ಸಿರಿಧಾನ್ಯಗಳ ಪೌಷ್ಟಿಕತೆ ಏನೇನದ ಮತ್ತ ಉಪಯೋಗ ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಿರಿಧಾನ್ಯಗಳ ಪೌಷ್ಟಿಕತೆ ಕುರಿತು ಡಾಕ್ಟರ್ ಸರೋಜಿನಿ ಕರ್ಕಣ್ಣವರ್ ಅವರೊಂದಿಗೆ ರಾಮೇಶ್ವರ್ ಶಿರ್ಬಡಿಗೆಯವರು ನಡೆಸಿದ ಸಂದರ್ಶನ ಕೇಳಿದಿರಿ. ಇನ್ನು ಮುಂದೆ ಸುಳ್ಳದ ಪಾರವ್ವ ಈರಪ್ಪ ಚಬ್ಬಿ ಹಾಗೂ ಸಂಗಡಿಗರಿಂದ ಕೋಲಾಟದ ಪದಗಳು. ಸರಿ ಮನೆಗೆ